ಅಲ್ಲಿ ಇಲ್ಲಿ ನೋಡುವೆ ಏಕೆ, ನಿಲ್ಲುವಲ್ಲೇ ಓಡುವೆ ಏಕೆ, ಅಲ್ಲಿ ಇಲ್ಲಿ ನೋಡುವೆ ಏಕೆ, ಏ ನಿಲ್ಲುವಲ್ಲೇ ಓಡುವೆ ಏಕೆ, ಕಂಡ ಕಂಡ ಹೆಣ್ಣ ನೋಡೋನಲ್ಲ, ನಿನ್ನ ಬಿಟ್ಟು ಎಲ್ಲೂ ಹೋಗೋನಲ್ಲ, ಎಂದು ನಿಲ್ಲ ಮರೆಯೋನಲ್ಲ, ಅಲ್ಲಿ ಇಲ್ಲಿ ನೋಡುವೆ ಏಕೆ, ನಿಲ್ಲುವಲ್ಲೇ ಓಡುವೆ ಏಕೆ, ಅಲ್ಲಿ ಇಲ್ಲಿ ನೋಡುವೆ ಏಕೆ. ನಗುತ್ತಿರತನವೆಲ್ಲ ಕುಣಿವುದು ನಿನ್ನ ನೋಡುತ್ತಾ, ಹರುಷದಲ್ಲಿ ತೇನುತ್ತಾ, ಸರಸದಲ್ಲಿ ಕೂಡುತ್ತಾ, ಹರುಷದಲ್ಲಿ ತೇನುತ್ತಾ, ಸರಸದಲ್ಲಿ ಕೂಡುತ್ತಾ, ಹೃದಯವನ್ನು ಕಾಡುತ್ತಾ, ಆನಂದ ಕೇಳಿದೆ, ಅಲ್ಲಿ ಇಲ್ಲಿ ನೋಡುವೆ ಏಕೆ, ನಿಲ್ಲುವಲ್ಲೇ ಓಡುವೆ ಏಕೆ, ಅಲ್ಲಿ ಇಲ್ಲಿ ನೋಡುವೆ ಏಕೆ. ನನ್ನನ್ನೇ ಮರೆಯುವೆ, ಸೋತೆ ಹೋಗುವೆ, ಸವಿ ನುಡಿಯ ನಾಡುವೆ, ಹಿತವನ್ನು ನೀಡುವೆ, ಒಲವಿಂದ ಸೇರುವೆ, ಕಂಡ ಹೆಣ್ಣ ನೋಡೋನಲ್ಲ, ನಿನ್ನ ಬಿಟ್ಟು ಎಲ್ಲೂ ಹೋಗೋನಲ್ಲ, ಎಂದು ನಿಲ್ಲ ಮರೆಯೋನಲ್ಲ, ಲಾಲಾ.